ನಮಸ್ಕಾರ. ಇಂದಿನ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕೃಷಿವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದು ಭತ್ತದ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಸ್ ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾ ಭೈರಪ್ಪನವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರಿಗೆ. ತಾವು ಈ ದಿವಸ ಭತ್ತದ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಭತ್ತ ಪ್ರಧಾನವಾದಂತಹ ಆಹಾರ ಧಾನ್ಯದ ಬೆಳೆ. ನಮ್ಮ ಹಾಸನ ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು, ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಮುಂಗಾರಿನಲ್ಲಿ ಭತ್ತವನ್ನು ಬೆಳೆಯಲಾಗುತ್ತೆ. ತಾವು ಈ ದಿವಸ ನಾಲಾ ಅಚ್ಚುಕಟ್ಟು ಪ್ರದೇಶ, ಮಲೆನಾಡು, ಅರೆಮಲೆನಾಡು, ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ಯಾವ ರೀತಿ ಬೆಳ್ಕೋಬೇಕು, ಯಾವ ತಳಿಯನ್ನ ಬಳಕೆ ಮಾಡಿದ್ರೆ ಒಳ್ಳೇದು, ಬೀಜೋಪಚಾರ, ಬೇಸಾಯ ವಿಧಾನ, ಹೊಸ ತಾಂತ್ರಿಕ ಅಂಶಗಳು ಏನೇನಿದ್ದಾವೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಡಾಕ್ಟರ್ ಭೈರಪ್ಪನವರೇ. ಭತ್ತ ಏನಿದೆ ಅಲ್ಲ, ಜನರಿಗೆ ಬೇಕಾದಂತಹ ಒಂದು ಪ್ರಮುಖವಾದಂತಹ ಆಹಾರ ಬೆಳೆ. ಅದರ ನಂತರ ಬರುವಂತಹದ್ದು ಅಂತಂದ್ರೆ ಗೋಧಿ ಮತ್ತು ಮುಸುಕಿನ ಜೋಳ, ಜೋಳ ಅಂತ ಹೇಳ್ತೇವೆ. ಸೊ ನಮ್ಮ ಒಂದು ಈ ಜಗತ್ತಿನ ಖಂಡಗಳನ್ನು ನಾವು ತೆಗೆದುಕೊಂಡ್ರೆ ಏಷ್ಯಾದಲ್ಲಿ ನಾವು ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹದ್ದು ಮತ್ತು ಅಕ್ಕಿಯನ್ನು ಸೇವನೆ ಮಾಡುವಂತಹದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದೇ ನೀವು ಅಮೆರಿಕ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋದ್ರೆ ಅಲ್ಲಿ ಅವರು ಗೋಧಿಯನ್ನು ಹೆಚ್ಚಿಗೆ ಬಳಕೆ ಮಾಡುವುದು ಕಂಡು ಬರುತ್ತೆ, ಅಕ್ಕಿಯ ಬಳಕೆ ಅಷ್ಟೊಂದಿಲ್ಲ. ಸೊ ನಾವು 1965 ಏನು ಹಸಿರು ಕ್ರಾಂತಿ ಆಯಿತು, ಆ ಒಂದು ಹಸಿರು ಕ್ರಾಂತಿಯಲ್ಲಿ ಆದಂತ ಬೆಳೆಗಳು ಅಂತಂದ್ರೆ ಪ್ರಮುಖವಾಗಿ ಭತ್ತ ಮತ್ತು ಗೋಧಿ. ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅನೇಕ ಸಂಶೋಧನೆಗಳು ಈ ಭತ್ತದ ಬೆಳೆಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಎರಡನೇ ವಿಚಾರ ಏನು ಅಂತಂದ್ರೆ, ಇವತ್ತಿನ ದಿವಸ ಭತ್ತವನ್ನು ಬೆಳೆಯುವುದು ರೈತರಿಗೆ ಅತೀ ಸುಲಭವಾದಂತ ಒಂದು ಬೆಳೆ ಅಂತ ಹೇಳಿ ಹೇಳ್ಬಹುದು. ಯಾಕೆಂತಂದ್ರೆ ಭತ್ತದ ಒಂದು ಸಸಿಯಿಂದ ಹಿಡ್ಕೊಂಡು ನಾಟಿಯಿಂದ ಹಿಡ್ಕೊಂಡು ಕಳೆಯಿಂದ ಹಿಡ್ಕೊಂಡು ಕಟಾವಿನ ಹಂತದವರೆಗೂ ಕೂಡ ಇವತ್ತಿನ ದಿವಸ ಅನೇಕ ಹೊಸ ಹೊಸ ತಾಂತ್ರಿಕತೆಗಳು ಬಂದಿದೆ. ಭತ್ತವನ್ನು ನಾಟಿ ಮಾಡಲಿಕ್ಕೆ ಯಂತ್ರ ಇದೆ, ಭತ್ತವನ್ನು ಕಳೆ ತೆಗಿಲಿಕ್ಕೆ ಯಂತ್ರ ಇದೆ, ಭತ್ತ ಕಟಾವು ಮಾಡಲಿಕ್ಕೆ ಯಂತ್ರ ಇದೆ, ಭತ್ತ ಒಕ್ಕಣೆ ಮಾಡಲಿಕ್ಕೆ ಯಂತ್ರ ಇದೆ. ಹೀಗಾಗಿ ಈ ಒಂದು ಬೆಳೆ ಏನು ಅಂತಂದ್ರೆ ರೈತರು ಅತಿ ಸುಲಭವಾಗಿ ಮಾಡುವಂತ ಒಂದು ಬೆಳೆಯಾಗಿದೆ. ಇನ್ನು ನಾವು ಭತ್ತದ ಒಂದು ವಿಚಾರವಾಗಿ ನೋಡೋದಾದ್ರೆ ನಾವು ಮೊದಲೆಲ್ಲ ತಿಳ್ಕೊಂಡಿದ್ವಿ ಭತ್ತ ನೀರಿದ್ರೆ ಮಾತ್ರ ಬೆಳಿತೀವಿ ಅನ್ನುವಂತ ಒಂದು ವಿಚಾರ ನಮ್ಮಲ್ಲಿತ್ತು. ಆದ್ರೆ ಇವತ್ತಿನ ಈ ಸಂಶೋಧನೆಗಳನ್ನು ನಾವು ನೋಡಿದಾಗ ಭತ್ತವನ್ನು ಕೂಡ ಕಡಿಮೆ ನೀರಿನ ಬಳಕೆ ಮಾಡಿಕೊಂಡು ಈ ಗೋಧಿ ಜೋಳ ಹೇಗೆ ನಾವು ಬೆಳಿತೇವೆ ಅದೇ ತರನಾಗಿ 2-3 ದಿವಸ ಅಂತರದಲ್ಲಿ ನೀರಾವರಿ ಮಾಡಿಕೊಂಡು ಭತ್ತವನ್ನು ಕೂಡ ನಾವು ಬೆಳಿಬಹುದು. ಸೊ ಹೀಗಾಗಿ ಭತ್ತ ಬೆಳೆಯುವಂತ ನಾವು ಪ್ರದೇಶವನ್ನು ನೋಡಿದಾಗ ಎರಡು ವಿಧವಾಗಿ ವಿಂಗಡಣೆ ಮಾಡಬಹುದು. ಒಂದು ನೀರನ್ನ ಬಳಕೆ ಮಾಡಿಕೊಂಡು ಬೆಳೆಯುವಂತ ಭತ್ತ, ಇನ್ನೊಂದು ಕೂರಿಗೆ ಇಂದ ಬಿತ್ತನೆ ಮಾಡುವಂತ ಭತ್ತ ಅಂತ ಹೇಳಿ ನಾವು ಹೇಳಬಹುದು. ಅಂದ್ರೆ ಕಡಿಮೆ ಮಳೆ ಆಶ್ರಿತದಲ್ಲಿ ಬೆಳೆಯುವಂತ ಭತ್ತವನ್ನು ನಾವು ಎರಡು ಪ್ರದೇಶಗಳಾಗಿ ವರ್ಗೀಕರಣ ಮಾಡಬಹುದು. ಸೊ ಹೀಗಾಗಿ ಈ ಭತ್ತದ ಪ್ರದೇಶಗಳನ್ನ ನಾವು ವರ್ಗೀಕರಣ ಮಾಡಿದಾಗ ಸೊ ಆ ಪ್ರದೇಶಕ್ಕೆ ತಕ್ಕ ಹಾಗೆ ತಳಿಗಳು ಕೂಡ ಇವತ್ತಿನ ದಿವಸ ಬಿಡುಗಡೆ ಆಗಿದ್ದವು. ಸೊ ಈಗಾಗಲೇ ನಾವು ಆಗಸ್ಟ್ ತಿಂಗಳಿಗೆ ಪ್ರವೇಶ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ರೈತರು ಏನು ಅಂತಂದ್ರೆ ತಳಿಗಳ ಒಂದು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಭತ್ತದ ತಳಿಗಳನ್ನು ನಾವು 3 ವಿಧವಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ದೀರ್ಘಾವಧಿ ತಳಿಯಾಗಿ, ಇನ್ನೊಂದು ಮಧ್ಯಮಾವಧಿ ತಳಿಯಾಗಿ, ಇನ್ನೊಂದು ಅಲ್ಪಾವಧಿ ತಳಿಯಾಗಿ ವರ್ಗೀಕರಣ ಮಾಡ್ತೀವಿ. ಸೊ ದೀರ್ಘಾವಧಿ ತಳಿ ಅಂತಂದ್ರೆ ಸಾಮಾನ್ಯವಾಗಿ ನಮಗೆ 150-160 ದಿವಸಕ್ಕೆ ಕಟಾವಿಗೆ ಬರುವಂತಹ ತಳಿಗಳು. ಸೊ ಅವುಗಳಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ BR 2655 ಅನ್ನುವಂತ ತಳಿ, ಇದನ್ನ ಬಾಂಗ್ಲಾ ರೈಸ್ ಅಂತ ಕೂಡ ಕರೀತಾರೆ. ತುಂಬಾ ಎತ್ತರವಾಗಿ ಬೆಳೆಯುವಂತಹದ್ದು, ಸಾಕಷ್ಟು ಹುಲ್ಲನ್ನು ಕೊಡುವಂತ ಒಂದು ತಳಿ. ಇದನ್ನು ನಾವು ಸಾಮಾನ್ಯವಾಗಿ ಜೂನ್ ದಲ್ಲಿ ಒಟ್ಲು ಪಾತಿ ಬಿಟ್ಕೊಂಡು ಸಸಿಯನ್ನು ಬೆಳೆಸಿ ನಾಟಿ ಮಾಡುವಂತಹ ಪದ್ಧತಿ. ಇನ್ನೊಂದು ಅಂತಂದ್ರೆ ಜಯ ಭತ್ತ ಅಂತ ಹೇಳ್ತೀವಿ, ಅದು ತುಂಬಾ ದಪ್ಪ ಅಕ್ಕಿಯ ಗುಣವನ್ನು ಹೊಂದಿರುವಂತ ಭತ್ತ. ಸಾಮಾನ್ಯವಾಗಿ ಮಂಡಕ್ಕಿ ಪೂರಿ ಅಂತ ಏನು ಕರಿತೇವಲ್ಲ ಈ ಕಡೆ, ಆ ಮಂಡಕ್ಕಿಯನ್ನು ಮಾಡಲಿಕ್ಕೆ ಈ ತಳಿಯನ್ನ ಬಳಕೆ ಮಾಡ್ತಾರೆ. ಇದು ಕೂಡ ಸಾಮಾನ್ಯವಾಗಿ 140-145 ದಿವಸಕ್ಕೆ ಕಟಾವಿಗೆ ಬರುವಂತಹ ತಳಿ. ಇದನ್ನು ಕೂಡ ನಾವು ಜೂನ್ 3ನೇ ವಾರದಲ್ಲಿ ಒಟ್ಲು ಪಾತಿ ಬಿಟ್ಟುಕೊಂಡು ಜುಲೈದಲ್ಲಿ ನಾಟಿ ಮಾಡುವಂತಹದ್ದು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಇನ್ನು ಒಂದು ತಳಿ ಸಾಮಾನ್ಯವಾಗಿ ಎಲ್ಲಾ ರೈತರು ಊಟ ಮಾಡುವಂತಹದ್ದು ಅಂತಂದ್ರೆ ಸೋನಾ ಮಸೂರಿ. ಅದನ್ನು ನಾವು BPT 5204 ಅಂತ ಹೇಳಿ ಕರಿತೀವಿ. ಅದು ಕೂಡ ಏನು ಅಂದ್ರೆ 140-145 ದಿವಸಕ್ಕೆ ಕಟಾವು ಬರುವಂತಹ ತಳಿ. ಆಮೇಲೆ ಈ ಮಂಡ್ಯ ಕಡೆ ಹೋದ್ರೆ ಮಂಡ್ಯ ವಿಜಯ ಪ್ರಕಾಶ್ ಅನ್ನುವಂತ ತಳಿಗಳು ಕೂಡ ಇದಾವು. ಅವು ದಪ್ಪ ಅಕ್ಕಿಯ ಗುಣವನ್ನು ಹೊಂದಿರುವಂತಹ ತಳಿಗಳು. ಸೊ ಅವನು ಕೂಡ ಏನು ಅಂತಂದ್ರೆ ಜೂನ್ ದಲ್ಲಿ ನಾವು ಬಿತ್ತನೆ ಮಾಡಿಕೊಂಡು ಜುಲೈದಲ್ಲಿ ನಾಟಿ ಮಾಡುವಂತ ವ್ಯವಸ್ಥೆ ಇರುತ್ತೆ. ಈಗಾಗಲೇ ಅಚ್ಚುಕಟ್ಟು ಪ್ರದೇಶದ ಡ್ಯಾಮ್ಗಳು ಸಾಕಷ್ಟು ನೀರಿನ ಸಂಗ್ರಹ, ಯಾಕಂದ್ರೆ ಕಳೆದ ಬಾರಿ ನಮ್ಗೆ ಸಾಕಷ್ಟು ಮಳೆ ಬಂದು ಅಚ್ಚುಕಟ್ಟು ಪ್ರದೇಶದ ಎಲ್ಲಾ ಏನಂದ್ರೆ ಡ್ಯಾಮ್ಗಳು ಸಾಕಷ್ಟು ನೀರ ಸಂಗ್ರಹ ಇರೋದ್ರಿಂದ ಈ ವರ್ಷ ಜುಲೈವರೆಗೂ ಸಾಕಷ್ಟು ಮಳೆ ಆಗಿ ಈಗಾಗಲೇ ಎಲ್ಲಾ ಅಚ್ಚುಕಟ್ಟು ಪ್ರದೇಶದ ಡ್ಯಾಮ್ಗಳು ತುಂಬುವ ಹಂತಕ್ಕೆ ಬಂದಿದೆ. ಇದೇನು ಅಧಿಕಾರಿಗಳು ನೀರನ್ನು ಬಿಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈಗೇನು ನಾವು ಅಂತಂದ್ರೆ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳ ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತ. ಅವುಗಳಲ್ಲಿ ಪ್ರಮುಖವಾಗಿ ನಾನು ಹೇಳೋದಾದ್ರೆ ಸಣ್ಣ ಅಕ್ಕಿಯನ್ನು ಬಳಸೋದಾದ್ರೆ ಅಥವಾ ಬೆಳೆಯುವುದಾದ್ರೆ ಗಂಗಾವತಿ ಸೋನಾ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ. ಅದು ನಾವು ಏನ್ ಹೇಳಿದೆ ಸೋನಾ ಮಸೂರಿ ಅನ್ನುವಂತ ತಳಿ ಏನು ಹೇಳಿದ್ನಲ್ಲ BPT 5204. ಸೊ ಅಷ್ಟೇ ಅಕ್ಕಿಯ ಗುಣವನ್ನು ಹೊಂದಿರುವಂತ ಇದು ಗಂಗಾವತಿ ಸೋನಾ ಕೂಡ ತುಂಬಾ ಚೆನ್ನಾಗಿದೆ. ಇದೇನು ಅಂತಂದ್ರೆ ಕಡಿಮೆ ಅವಧಿಗೆ ಬರುವಂತದ್ದು 130 ದಿವಸಕ್ಕೆ ಕಟಾವಿಗೆ ಬರುವಂತದ್ದು. ಈಗೂ ಕೂಡ ನಾವು ಹೊಟ್ಲ ಪಾತಿ ಮಾಡಿಕೊಂಡು ಆಗಸ್ಟ್ ಅಲ್ಲಿ ನಾಟಿ ಮಾಡ್ಕೋಬಹುದು. ಇದರ ಜೊತೆಗೆ ಇದೇ ಅಕ್ಕಿಯ ಗುಣವನ್ನ ಹೊಂದಿದಂತ ಇನ್ನೊಂದು ತಳಿ JGL 1798 ಅಂತೇಳಿ 1798 ಅಥವಾ 1798 ಅನ್ನುವಂತ ಒಂದು ತಳಿ. ಅದು ಕೂಡ ಸಣ್ಣ ಒಂದು ಭತ್ತ, ಸೋನಾ ಮಸೂರಿ ಗುಣ ಹೊಂದಿರುವಂತ ಒಂದು ಭತ್ತ ಮತ್ತು ಕಡಿಮೆ ಅವಧಿಯ ಒಂದು ತಳಿ. ಅದನ್ನು ಕೂಡ ಈಗ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ. ಇದರ ಜೊತೆಗೆ ತನು ಅನ್ನುವಂತ ಒಂದು ತಳಿ ಇದೆ. ಆಮೇಲೆ MTU 1010 ಅನ್ನುವಂತ ಒಂದು ತಳಿ ಇದೆ. ಅದು ಕೂಡ ದಪ್ಪ ಭತ್ತ, ಮಂಡಕ್ಕಿ ಮಾಡಲಿಕ್ಕೆ ಅಥವಾ ಪುರಿ ಮಾಡಲಿಕ್ಕೆ ಬಳಕೆ ಆಗ್ತಾ ಇದೆ. ಆಮೇಲೆ IR 64 ಅಂತೇಳಿ ತುಂಬಾ ವರ್ಷದಿಂದ ಇರುವಂತ ಒಂದು ತಳಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ದಪ್ಪ ಅಕ್ಕಿ, ಇದನ್ನು ಕೂಡ ಮಾಡ್ಕೋಬಹುದು. ಆದ್ರೆ ಈ ನಮ್ಮ ಹೊಳೆ ನರಸೀಪುರ ಒಂದು ಪ್ರದೇಶಕ್ಕೆ ಹೋದ್ರೆ ಒಂದು ರಾಜಮುಡಿ ಅನ್ನುವಂತ ಒಂದು ತಳಿ ತುಂಬಾ ಪ್ರಚಲಿತ ಇದೆ. ಎಲ್ಲಾ ರೈತರು ಅದನ್ನೇ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಮಲೆನಾಡಲ್ಲಿ ತುಂಗಾ ಅನ್ನೋ ಒಂದು ತಳಿ, ತುಂಗಾ ಇದೆ, ಇಂಟಾನ್ ಇದೆ, ಅಲ್ಲಿ DR ಬಾಂಗ್ಲಾ ರೈಸ್ ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಏನು ನೀರು ಬಿಡುಗಡೆ ಮಾಡ್ತಾ ಇದ್ದಾರ, ಈ ಒಂದು ಹಂತದಲ್ಲಿ ತಳಿಗಳ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದರಲ್ಲೂ ಕೂಡ ಮಧ್ಯಮ ಅವಧಿ ತಳಿಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನೂ ತಡ ಆದ್ರೆ ಅಲ್ಪಾವಧಿ ತಳಿಗಳಿಗೆ ಹೋಗೋದು ಬಹಳ ಮುಖ್ಯ. ಅದರಲ್ಲಿ ರಾಶಿ, ಮಂಗಳ ಅನ್ನುವಂತ ತಳಿಗಳಿದಾವು, ಅಂತವನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೀಗಾಗಿ ನಾವು ಅಚ್ಚುಕಟ್ಟು ಪ್ರದೇಶಕ್ಕೆ ಬಂದ್ರೆ ಭತ್ತವನ್ನು ನಾವು ನೀರ್ ನಿಂದಿರಿಸಿ ಬೆಳೆಯುವಂತ ಒಂದು ಪದ್ಧತಿಗೆ ಬಂದ್ರೆ ಸಾಮಾನ್ಯವಾಗಿ 1 ಎಕರೆ ನಮ್ಮ ಒಂದು ವೈಜ್ಞಾನಿಕ ಅಕ್ಕಿ ಅಂಶಗಳ ಪ್ರಕಾರ ಭತ್ತವನ್ನು ನಾವು ಬೆಳಿಬೇಕಾದ್ರೆ 130 cm ನೀರನ್ನ ಬಳಕೆ ಮಾಡಿ ರೈತರು ಭತ್ತ ಬೆಳೀತಾ ಇದ್ದಾರೆ. ಅಂದ್ರೆ ಅಷ್ಟಂದ್ರೆ ಎಷ್ಟು, 1 ಎಕರೆ ಪ್ರದೇಶಕ್ಕೆ ಒಟ್ಲು ಪಾತಿಯಿಂದ ಹಿಡ್ಕೊಂಡು ಭತ್ತ ಕಟಾವಾಗುವವರೆಗೂ ನಾವು ನೀರನ್ನು ಬಳಕೆ ಮಾಡಿದ್ದಾದ್ರೆ ಸುಮಾರು 52 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ ಭತ್ತಕ್ಕೆ, ಏನು ಅಚ್ಚುಕಟ್ಟು ಪ್ರದೇಶದಲ್ಲಿ. ಇದೇ ಭತ್ತವನ್ನು ನಾವು ಬೇರೆ ಬೇರೆ ಪದ್ಧತಿಯಲ್ಲಿ ಬೆಳೆದಾಗ, ನಾವು ಮುಂದಿನ ಒಂದು ಇದರಲ್ಲಿ ಚರ್ಚೆ ಮಾಡೋಣ, ಶ್ರೀ ಪದ್ಧತಿ, ಏರೋಬಿಕ್ ರೈಸ್ ಅಂತೆಲ್ಲ ಹೇಳ್ತೇವೆ, ಡ್ರಮ್ ಸೀಡರ್ ಭತ್ತ ಅಥವಾ ಪುಣಜಿ ಭತ್ತ ಅಂತ ಹೇಳ್ತೇವೆ, ಅಂದ್ರೆ ಕುರಿಗೆಯಿಂದ ಬಿತ್ತುವಂತಹದ್ದು. ಈ ಒಂದು ಪದ್ಧತಿಯಲ್ಲಿ ಮಾಡಿದಾಗ ನಮಗೆ ಒಂದು 20-25 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ, ಅಂದ್ರೆ ಒಂದು 1/2 ನೀರು. ಯಾಕೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ನೀರು ಬಳಕೆ ಮಾಡ್ಕೊಳ್ಳೋದ್ರಿಂದ ಅಷ್ಟು ನೀರಿನ ವ್ಯಯ ಆಗ್ತಾ ಇದೆ. ಭತ್ತದಲ್ಲಿ ಆಗಿರುವಂತಹ ಇತ್ತೀಚಿನ ಸಂಶೋಧನೆ ಏನ್ ಹೇಳ್ತಾ ಇದೆ, ಭತ್ತಕ್ಕೆ ಅಷ್ಟು ನೀರು ಬೇಡ, ಅದೇ ನೀರನ್ನು ನಾವು ಬೇರೆ ಬೆಳೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬೇರೆ ಬೆಳೆಗಳಿಗೆ ನೀರನ್ನು ಒದಗಿಸಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನೀರಿನ ಬಳಕೆ ಕಡಿಮೆ ಮಾಡಿಕೊಂಡು ಉತ್ಕೃಷ್ಟವಾದ ಭತ್ತದ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ಈ ಭತ್ತವನ್ನು ನಾನು ಏನ್ ಹೇಳಿದೆ 130 cm ಒಟ್ಲು ಪಾತಿ ಹಿಡ್ಕೊಂಡು ಕಟಾವಾಗುವವರೆಗೂ ಬೇಕಾದಂತಹ ನೀರಿನ ಒಟ್ಟು ಪ್ರಮಾಣ ಅದು. ಅದನ್ನ ನಾವು ಲೀಟರ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ 51 ಎಕರೆಗೆ 52 ಲಕ್ಷ ಲೀಟರ್ ನೀರು ಬೇಕು ಅಂತ ಹೇಳಿ ನಿಮ್ಗೆ ವಿಚಾರ ತಿಳಿಸಿದೆ ನಾನು. ಈ ತರ ನಾವು ಭತ್ತವನ್ನು ಬೆಳೆದಾಗ ನಾವು ಈಗಾಗಲೇ ಹೇಳ್ತಾ ಇದ್ದೇವೆ ವಾತಾವರಣ ಬಿಸಿ ಆಗ್ತಾ ಇದೆ ಅಂತೇಳಿ. ಇದಕ್ಕೆ ಪ್ರಮುಖವಾದಂತಹ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ, ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನುವಂತ ಅನಿಲಗಳು ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಇರೋದ್ರಿಂದ ವಾತಾವರಣದ ಉಷ್ಣತೆ ಜಾಸ್ತಿ ಆಗ್ತಾ ಇದೆ. ವಾತಾವರಣದ ಒಂದು ಮಳೆಯಲ್ಲಿ ಇರುವಂತಹ ವ್ಯತ್ಯಾಸಗಳು ಸುಮಾರು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಡೆವಲಪ್ಡ್ ಕಂಟ್ರೀಸ್ ಅಥವಾ ಮುಂದುವರೆದ ರಾಷ್ಟ್ರಗಳು ನಮ್ಗೆ ಏನ್ ಹೇಳ್ತಾ ಇದಾವ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಏಷ್ಯಾ ಖಂಡದಲ್ಲಿ ನಾವು ಏನು ಭತ್ತವನ್ನ ನೀರಿನಿಂದರಿಸಿ ಬೆಳೀತಾ ಇದ್ದೀವಿ, ಈ ಒಂದು ಭತ್ತದಲ್ಲಿ ಬೆಳೆದಂತ ಬೆಳೆಯಿಂದ 1 ಹೆಕ್ಟೇರ್ ಪ್ರದೇಶದಿಂದ ಸುಮಾರು 92 ಕೆಜಿ ಮೀಥೇನ್ ಉತ್ಪಾದನೆ ಆಗುತ್ತೆ ಅನ್ನುವಂತ ಒಂದು ವೈಜ್ಞಾನಿಕ ಅಂಕಿಅಂಶ ಬಿಡುಗಡೆ ಆಗಿದೆ. ಇದನ್ನ ನಾವು ಕಾರ್ಬನ್ ಡೈಆಕ್ಸೈಡ್ಗೆ ಹೋಲಿಕೆ ಮಾಡಿದಾಗ 100 ಕೆಜಿ ಮೀಥೇನ್ ಅಂತಂದ್ರೆ 2500 ಕೆಜಿಯಷ್ಟು ಕಾರ್ಬನ್ ಡೈಆಕ್ಸೈಡ್ಗೆ ಸಮ ಆಗುತ್ತೆ. ಹೀಗಾಗಿ ಅದೇ ನಾವು ಭತ್ತವನ್ನ ಏನು ಅಂತಂದ್ರೆ ಕೇವಲ ಭೂಮಿಯಲ್ಲಿ ತೇವಾಂಶವನ್ನ ನಿರ್ಮಾಣ ಮಾಡಿಕೊಂಡು ಅಥವಾ ತೇವಾಂಶವನ್ನ ಕಾಪಾಡಿಕೊಂಡು ಭತ್ತವನ್ನ ಬೆಳೆದಿದ್ದೇ ಆದ್ರೆ, ನಾನು ಈಗಾಗಲೇ ಹೇಳಿದ್ದು 1 ಹೆಕ್ಟೇರ್ ಅಂದ್ರೆ 2.5 ಎಕರೆ, ಆ ಒಂದು ಪ್ರದೇಶದಿಂದ 92 ಕೆಜಿಯಷ್ಟು ಮೀಥೇನ್ ಅನಿಲ ಉತ್ಪಾದನೆ ಆಗ್ತಾ ಇದೆ ಅನ್ನೋದು ವೈಜ್ಞಾನಿಕವಾಗಿ ಕಂಡುಕೊಂಡಂತ ಒಂದು ಅಂಶ. ಅದನ್ನೇ ಬೇರೆ ಪದ್ಧತಿಯಲ್ಲಿ ಕಡಿಮೆ ನೀರನ್ನ ನಾವು ಬಳಕೆ ಮಾಡಿ ಅಷ್ಟೇ ಇಳುವರಿಯನ್ನ ತೆಗೆದುಕೊಂಡಾಗ ಈ ಅನಿಲದ ಪ್ರಮಾಣ ಎಷ್ಟು ಇತ್ತಂದ್ರೆ 7 ರಿಂದ 12 ಕೆಜಿಯಷ್ಟು ಅನಿಲದ ಬಿಡುಗಡೆ ಆಗಿದ್ದು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಭತ್ತವನ್ನ ನಾವು ಮಾಡಬೇಕಾದ್ರೆ ಇವತ್ತಿನ ದಿವಸ ರೈತರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಭತ್ತದಲ್ಲಿ ಸಾಕಷ್ಟು ವಿಧಾನಗಳಿದೆ ಭತ್ತದ ಒಂದು ಬೆಳೆ ಮಾಡಲಿಕ್ಕೆ. ಅಂತ ಪದ್ಧತಿಗಳನ್ನ ಅನುಕರಣೆ ಮಾಡಿಕೊಂಡು ಬೆಳೆ ಮಾಡುವುದು ಹೆಚ್ಚು ಸೂಕ್ತ. ಇದನ್ನ ನಾವು ವಾತಾವರಣವನ್ನ ಸಂರಕ್ಷಣೆ ಮಾಡ್ಕೋಬಹುದು. ಆಮೇಲೆ ಹಸಿರು ಮನೆ ಅನಿಲಗಳಂತೇನು ಹೇಳಿನಲ್ಲ, ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡಿಕೊಳ್ಳುವಂತಹದ್ದು, ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ಏನು ಅಂತಂದ್ರೆ ನಾವು ಭತ್ತವನ್ನ ನೀರಿನಲ್ಲಿ ಬೆಳೆಯುವಂತ ಒಂದು ವಿಚಾರ ಮತ್ತು ತಳಿಗಳ ವಿಚಾರ. ಈಗಾಗಲೇ ನಾನು ಹೇಳಿದೆ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನೀರನ್ನು ಬಿಡುವಂತ ಒಂದು ವ್ಯವಸ್ಥೆ ಇರೋದ್ರಿಂದ ಎಲ್ಲಾ ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರ, ಒಟ್ಲು ಪಾತಿ ಬಿಡ್ಲಿಕ್ಕೆ ಹೋಗ್ತಾರೆ. ಈ ಒಟ್ಲು ಪಾತಿಯನ್ನು ಕೂಡ ನಾವು ವೈಜ್ಞಾನಿಕವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋ ವಿಚಾರಗಳನ್ನು ನಾವು ತಿಳ್ಕೋಬಹುದು. 3 ವಿಧಾನದಲ್ಲಿ ನಾವು ಒಟ್ಲು ಪಾತಿಗಳನ್ನು ಮಾಡ್ಕೋಬಹುದು. 1, ಸರ್ವೇ ಸಾಮಾನ್ಯವಾಗಿ ಎಲ್ಲಾ ರೈತರು ಮಾಡುವಂತಹದ್ದು ಕೆಸರುಗದ್ದೆ. ಕೆಸರುಗದ್ದೆ ಮಾಡಿಕೊಂಡು ನೀರು ಬಿಟ್ಟ ತಕ್ಷಣ ಕೆಸರುಗದ್ದೆ ಮಾಡ್ಕೊಳ್ತಾರ, ಬೀಜ ಚೆಲ್ತಾರ, ಭತ್ತವನ್ನ ಸಸಿ ನಿರ್ಮಾಣ ಮಾಡ್ಕೊಳ್ತಾರೆ. ಇನ್ನೂ ಒಂದು ಏನು ಅಂತಂದ್ರೆ, ಇನ್ನೂ ಕೊನೆ ಭಾಗದ ರೈತರಿಗೆ ನೀರು ಬಂದಿರೋದಿಲ್ಲ, ಅವರು ಭತ್ತ ನಾಟಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಅಂತ ರೈತರು ಏನು ಅಂತಂದ್ರೆ ಬೋರ್ವೆಲ್ ಮುಖಾಂತರ ಒಣ ಸಸಿ ಮಡಿಗಳನ್ನ ಮಾಡಿ ಸಸಿ ಬೆಳೆಸುವಂತ ಒಂದು ಪದ್ಧತಿನೂ ಇದೆ. ಇನ್ನು ಕೆಲವು ರೈತರು ಈಗಾಗಲೇ ಸಕಲೇಶ್ಪುರ ಅಂತಹ ಪ್ರದೇಶದಲ್ಲಿ ಈಗಾಗಲೇ ಭತ್ತವನ್ನ ನಾಟಿ ಪದ್ಧತಿಯಲ್ಲಿ ಮಾಡುವಂತಹದ್ದು ಬಳಕೆಯಲ್ಲಿ ಬರ್ತಾ ಇದೆ. ಅಂತವ್ರು ಕೂಡ ಡೆಪಾಗ್ ಮೆಥಡ್ ನಲ್ಲಿ ಭತ್ತದ ಸಸಿ ಮಡಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ 3 ಪದ್ಧತಿಗಳನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡೋಣ. ಮೊದಲನೇದಾಗಿ ಏನು ಅಂತಂದ್ರೆ, ಸಾಮಾನ್ಯವಾಗಿ ಕೆಸರು ಮಡಿ ಮಾಡಿ ಭತ್ತದ ಸಸಿಗಳನ್ನು ಬೆಳೆಸುವಂತ ಪದ್ಧತಿಯನ್ನು ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ವೈಜ್ಞಾನಿಕವಾಗಿ ಹೇಳುವುದು ಏನು ಅಂತಂದ್ರೆ, 1 ಎಕರೆ ಪ್ರದೇಶಕ್ಕೆ ಬೇಕಾದಂತಹ ಸಸಿಗಳನ್ನ ಬೆಳೆಸಲಿಕ್ಕೆ ನಮಗೆ 300 ಚದುರ ಮೀಟರ್ ಅಂದ್ರೆ 3 ಗುಂಟೆ ವಿಸ್ತೀರ್ಣ ಇರುವಂತ ಒಂದು ಜಾಗ ಬೇಕಾಗುತ್ತೆ. ಇದನ್ನು ನಾವು ಏನು ಅಂತಂದ್ರೆ, ನೀರು ಬಿಟ್ಟ ತಕ್ಷಣ ಏನು ಹಿಂದಿನ ವರ್ಷ ಏನು ಗದ್ದೆ ಮಾಡ್ಕೊಂಡಿರ್ತೇವೆ, ನೀರನ್ನ ನಿಲ್ಲಿಸಿ ಪಡ್ಲರ್ ಅಥವಾ ಕೇಜ್ ವೀಲ್ ಮುಖಾಂತರ ಎಂದು 2-3 ಸರಿ ನಾವು ಚೆನ್ನಾಗಿ ಮಣ್ಣು ಮತ್ತು ನೀರನ್ನ ಮಿಶ್ರಣ ಮಾಡಿ ರಾಡಿ ರೂಪಕ್ಕೆ ತಂದ್ಬಿಟ್ಟು ಅದಕ್ಕೆ ನಮಗೆ ಏನು ಅಂತಂದ್ರೆ 300 ಚದುರ ಮೀಟರ್ ಒಂದು ಸಸಿ ಮಡಿಗೆ ನಾವು 750 ಕೆಜಿಯಷ್ಟು ಫಾರ್ಮ್ಯಾಂಡ್ ಮೆನ್ಯೂರ್ ಆರ್ ತಿಪ್ಪೆ ಗೊಬ್ಬರ ಹಾಕಬೇಕಾಗತ್ತೆ. ಇದರ ಜೊತೆಗೆ 1.7 ಕೆಜಿಯಷ್ಟು ಸಾರಜನಕ, 8 ಕೆಜಿಯಷ್ಟು ರಂಜಕ ಮತ್ತು 1.2 ಕೆಜಿಯಷ್ಟು ಪೊಟ್ಯಾಶ್ ಅಂದ್ರೆ ಯೂರಿಯಾ ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಪೊಟ್ಯಾಶ್ ಇವನ್ನ ಹಾಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇದಿಲ್ಲ ಅಂದ್ರೆ ಯಾವುದೇ ಒಂದು ಕಾಂಪ್ಲೆಕ್ಸ್ ಗೊಬ್ಬರವನ್ನು ಒಂದು ಅರ್ಧ ಚೀಲದಷ್ಟು ಈ 300 ಚದುರ ಮೀಟರ್ ಇರುವಂತಹ ಸಸಿ ಮಡಿಗೆ ಹಾಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಇದು ಒಂದು ವಿಚಾರ. ಇನ್ನು ಈ ಕೆಲವೊಂದು ರೈತರು ಏನ್ ಮಾಡ್ತಾರೆ ಅಂದ್ರೆ ಮಡಿಗಳನ್ನು ಮಾಡ್ಕೊಳ್ತಾರೆ. ಈ ಮಡಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದ್ರೆ, ಸಾಮಾನ್ಯವಾಗಿ 4 ಅಡಿ ಆಗಲ್ಲ, ಒಂದು 10 ಅಡಿ ಉದ್ದ ಇರುವಂತ 4 ಅಂಗಲ ಎತ್ತರ ಇರುವಂತಹ ಸಸಿ ಮಡಿಗಳನ್ನು ಮಾಡಿಕೊಂಡು ಒಂದು 30 ಸಸಿ ಮಡಿಗಳು ನಾವು 1 ಎಕರೆ ಪ್ರದೇಶಕ್ಕೆ ಬೇಕು ಅಂತ ಹೇಳ್ತೇವೆ. ಇದೇನು ಅಂತಂದ್ರೆ ಕೆಸರು ಗದ್ದೆಯಲ್ಲಿ ಮಾಡುವಂತ ಒಂದು ಸಸಿ ಮಡಿ ತಯಾರಿಕೆ ಅಂತ ಹೇಳ್ಬಹುದು. ಇನ್ನು ಈ ಸಸಿ ಮಡಿಗೆ ಬೇಕಾದಂತ ಬೀಜವನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು, ಸಾಮಾನ್ಯವಾಗಿ ರೈತರಿಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರೆ, 90% ರೈತರು ಬೀಜವನ್ನ ರೈತ ಸಂಪರ್ಕ ಕೇಂದ್ರ ಅಥವಾ ತಮ್ಮ ಅಧಿಕೃತ ಮಾರಾಟಗಾರರಿಂದ ತಂದು ಮಾಡುವಂತದ್ದು ನಾವು ನೋಡ್ತೇವೆ. ಎಲ್ಲೋ 1-2-3% ರೈತರು ತಮ್ಮ ಒಂದು ಮನೆಯಲ್ಲೇ ಸಂಗ್ರಹ ಮಾಡಿಟ್ಟಂತ ಬೀಜಗಳನ್ನು ಬಳಕೆ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ಏನು ಅಂತಂದ್ರೆ, ಸಾಮಾನ್ಯವಾಗಿ ಭತ್ತವನ್ನ ಕೈಯಿಂದ ನಾಟಿ ಮಾಡಿ ನಾವು ಮಾಡೋದಾದ್ರೆ ಪ್ರತಿ ಒಂದು ಎಕರೆಗೆ 25 ಕೆಜಿ ಬೀಜ ಬೇಕಾಗುತ್ತೆ. ಈಗಾಗಲೇ ನಾನು ಹೇಳಿದಂತ ತಳಿಗಳಲ್ಲಿ ತಮ್ಮ ಪ್ರದೇಶಕ್ಕೆ ಸೂಕ್ತವಾದಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡು 25 ಕೆಜಿ ಬೀಜದ ಒಂದು ಭಾಗನ ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಅಧಿಕೃತ ಮಾರಾಟಗಾರರಿಂದ ತಗೊಂಡು ಬರ್ತೀರಿ. ತಗೊಂಡು ಬಂದಾಗ ಆ ಚೀಲವನ್ನು ಬಿಚ್ಚಿದಾಗ ಆ ಚೀಲದಲ್ಲಿ ಒಂದು ಇದನ್ನ ಇಟ್ಟಿರ್ತೇವೆ ನಾವು. ಏನು ಅಂತಂದ್ರೆ, 100 ಗ್ರಾಂ ಬಾವಿಸ್ಟೀನ್ ಪುಡಿಯನ್ನ ಬೀಜೋಪಚಾರಕ್ಕಾಗಿ ಇಟ್ಟಿರ್ತೇವೆ. ಯಾಕಂತಂದ್ರೆ ಆ ಭತ್ತ ನಾವು ಬಳಕೆ ಮಾಡದೇ ಇದ್ರೆ ಅದನ್ನು ಊಟಕ್ಕಾದ್ರೂ ಬಳಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಬೀಜೋಪಚಾರ ಮಾಡಿರಲಿಲ್ಲ. ಆ 100 ಗ್ರಾಂ ಪುಡಿ ಪಾಕೆಟ್ ಸಪರೇಟ್ ಆ ಬೀಜದ ಜೊತೆ ಇಟ್ಟಿರುವಂತಹದ್ದನ್ನ ನಾವು ನೋಡಿದೀವಿ, ನೀವು ಕೂಡ ನೋಡಿದೀರಿ. ಆ ನೀವು ಬೀಜವನ್ನ ಬಿಚ್ಚಿ ಆ 100 ಗ್ರಾಂ ಬಾವಿಸ್ಟಿನ್ ಪುಡಿಯನ್ನ ಪ್ರತ್ಯೇಕವಾಗಿ ತೆಗೆದಿಟ್ಟುಕೊಂಡು ಈ 25 ಕೆಜಿ ಬೀಜದ ಚೀಲವನ್ನ 24 ಗಂಟೆ ನಾವು ಏನಂತಂದ್ರೆ ನೀರಿನಲ್ಲಿ ನೆನೆಸಿಡ್ಬೇಕು. ಚೆನ್ನಾಗಿ ನೀರಿನಲ್ಲಿ ಹರಿಯುವಂತ ನೀರಿರಬಹುದು, ಡ್ರಮ್ ಇರಬಹುದು, ಎಲ್ಲಿ ತಮ್ಗೆ ಅನುಕೂಲ ಇದೆ ಅಲ್ಲಿ ಇದನ್ನ ನೆನೆಸಿಡ್ಬೇಕು. ಒಂದ್ ದಿನ ಆದ್ಮೇಲೆ ಬೀಜವನ್ನು ಹೊರಗಡೆ ತೆಗೆದು ಅದಕ್ಕೆ ನಾ ಏನು 100 ಗ್ರಾಂ ಪುಡಿಯನ್ನ ನಾವು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದಲ್ಲ ಅದನ್ನ ಬೀಜೋಪಚಾರ ಮಾಡಬೇಕು. ಅವಾಗ ದೇವ ಇರುತ್ತೆ ಬೀಜದ ಮೇಲೆ, ಅದನ್ನ ಚೆನ್ನಾಗಿ ಬೀಜೋಪಚಾರ ಮಾಡಿ ಪುನಃ ಅದೇ ಚೀಲದಲ್ಲಿ ತುಂಬಿಟ್ಟು 36 ಗಂಟೆ ಏನಂತಂದ್ರೆ ಮೊಳಕೆ ಬರಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಏನಾದರೂ ನಿಮಗೆ ಚಳಿ ಇತ್ತು, ಉಷ್ಣತೆ ಕಡಿಮೆ ಇತ್ತು, 36 ಗಂಟೆಯಲ್ಲಿ ಮೊಳಕೆ ಬರುವುದಿಲ್ಲ, ಆ ಒಂದು ಸಂದರ್ಭದಲ್ಲಿ ತಾವೇನ್ ಮಾಡಬೇಕು ಅಂತಂದ್ರೆ, ಭತ್ತದ ಹುಲ್ಲು ಅಥವಾ ರಾಗಿ ಹುಲ್ಲು ಏನಾದರೂ ಇದ್ರೆ ಆ ಭತ್ತದ ಚೀಲದ ಮೇಲೆ ಹೊದಿಕೆ ಮಾಡಿ ಒಂದು ಕಲ್ಲನ್ನು ಏನಾದರೂ ಇಟ್ಟಿದ್ದೆ ಆದ್ರೆ 36 ಗಂಟೆಯಲ್ಲಿ ಒಳ್ಳೆ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಂತ ಬೀಜ ಬೀಜೋಪಚಾರ ಮಾಡಿದ್ರಿ, ಮೊಳಕೆ ಬಂದಂತ ಬೀಜವನ್ನ ನೀವು ಪೊಟ್ಲಪಾತಿಗೆ ಹೋಗಿ ಏರಿಸ್ತೀರಿ. ಏನು ನಾ ಹೇಳಿದ್ನಲ್ಲ, 1 ಎಕರೆ ಪ್ರದೇಶಕ್ಕೆ ಬೇಕಾದಂತ 3 ಗುಂಟೆ ಪ್ರದೇಶ ಅಥವಾ 300 ಚದುರ ಮೀಟರ್ ಅಂತ ಹೇಳಿ ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ, ಅಥವಾ 3 ಗುಂಟೆ ಪ್ರದೇಶ ರೈತರ ಒಂದು ಆಡು ಭಾಷೆಯಲ್ಲಿ ಹೇಳೋದಾದ್ರೆ, ಅಲ್ಲಿ ಈ 25 ಕೆಜಿ ಬೀಜವನ್ನ ನಾವು ಎರಚಬೇಕು. ಅದನ್ನು ಎರಚುವಂತಹದ್ದನ್ನು ಕೂಡ ನಾವು ವೈಜ್ಞಾನಿಕವಾಗಿ ಏನ್ ಹೇಳ್ತೀವಿ, 3 ಚದುರ ಮೀಟರ್ಗೆ 50-70 ಗ್ರಾಂ ಬೀಜವನ್ನು ಎರಚಬೇಕು ಅಂತ ಹೇಳಿ ಹೇಳ್ತೇವೆ. ಸೊ ಇದು ಏನಂತಂದ್ರೆ ರೈತರು ತಮ್ಮ ಅನುಭವದ ಮೇಲೆ ಬೀಜವನ್ನ ಎರಚ್ತಾರೆ. ಎರಚಿದ ಮೇಲೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಈ ಸಸಿ ಮಡಿಯಲ್ಲಿ ಏನು ಕೆಸರುಗದ್ದೆಯಲ್ಲಿ ಮಾಡಿದಂತ ಸಸಿಯಲ್ಲಿ ಕಳೆಗಳ ಒಂದು ಹಾವಳಿ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ನಾವು ಏನು ಅಂತಂದ್ರೆ ಒಂದು ಸಸಿ ಬಂದ ಮೇಲೆ ಆಳುಗಳನ್ನು ಬಿಟ್ಟು ಕಳೆಯನ್ನು ತೆಗೆಸುವಂತ ಅದನ್ನು ನೋಡ್ತೀವಿ. ಆದ್ರೆ ಈ ಮೊಳಕೆ ಬಂದಂತ ಭತ್ತದಲ್ಲಿ ನಾವು ಅದಕ್ಕೆ ಆದಂತ ಒಂದು ಕಳೆನಾಶಕ ಇದೆ, ಫೈರೋಜೋ ಸಲ್ಫ್ಯೂರಾನ್ ಅಂತೇಳಿ, ಅದು ಮಾರುಕಟ್ಟೆಯಲ್ಲಿ ಸಾತಿ ಅನ್ನುವಂತ ಒಂದು ಟ್ರೇಡ್ ನೇಮ್ ನಲ್ಲಿ ಸಿಗುತ್ತೆ. ಅದನ್ನು ನಾವು 7-8 ಗ್ರಾಂ ಅದು ಪುಡಿ ರೂಪದಲ್ಲಿ ಇರುತ್ತೆ, ಅದನ್ನು 7.5-8 ಗ್ರಾಂನಷ್ಟು ನಾವು 300 ಚದುರ ಮೀಟರ್ ಅಥವಾ 3 ಗುಂಟೆ ಪ್ರದೇಶಕ್ಕೆ ಏನು ನಾವು ಭತ್ತವನ್ನು ಚೆಲ್ಲಿರ್ತೇವೆ, ಆ ಒಂದು ಭತ್ತಕ್ಕೆ ಒಂದು 8-10 ಕೆಜಿ ಮರಳಿನಲ್ಲಿ ಇದು ಏನು ನಾನು 8 ಗ್ರಾಂ ಏನು ಇದನ್ನ ಹೇಳಿಲ್ಲ, ಸಾತಿ ಅನ್ನುವಂತ ಕಳೆನಾಶಕವನ್ನ ಮಿಶ್ರಣ ಮಾಡಿಕೊಂಡು ಕೆಸರುಗದ್ದೆ ಮೇಲೆ ಎರಚಿದ್ದೆ ಆದ್ರೆ ಭತ್ತದ ಜೊತೆ ಬರುವಂತ ಗಂಡು ಭತ್ತ ಇರಬಹುದು ಅಥವಾ ಇನ್ನಿತರ ಯಾವುದೇ ಕಳೆಗಳಾಗ್ಲಿ ನೀವು ಸಸಿ ಕೀಳುವವರೆಗೂ ಆ ಒಂದು ತಾಪತ್ರಯವನ್ನ ನಾವು ತಪ್ಪಿಸಬಹುದು, ಕಳೆಗಳ ತಾಪತ್ರಯವನ್ನ ತಪ್ಪಿಸಬಹುದು. ಇಲ್ಲ ನಮ್ಮಲ್ಲಿ ಆಳಿದೆ ಅಂತಂದ್ರೆ ಬಿತ್ತನೆ ಮಾಡಿದ ಒಂದು 10-15 ದಿವಸದ ನಂತರ ಸಾಮಾನ್ಯವಾಗಿ ಗಂಡು ಭತ್ತ ಸಾಮಾನ್ಯವಾಗಿ ಬರುತ್ತೆ. ಇಲ್ಲಿ ಗಂಡು ಭತ್ತ ಮತ್ತು ಈ ಭತ್ತ ಪ್ರತ್ಯೇಕ ಮಾಡೋದು ಹೇಗೆ, ಇದು ಕೂಡ ತುಂಬಾ ಒಂದು ಅನುಭವದ ಒಂದು ಮಾತು. ಸಾಮಾನ್ಯವಾಗಿ ಗಂಡು ಭತ್ತ ನೋಡಿದ್ರೆ ಎಲೆ ಕೆಳಗಡೆ ಬಾಗಿರುತ್ತೆ, ಯಾಕಂದ್ರೆ ಆ ಎಲೆಗೆ ಇರುವಂತ ಒಂದು ಸಪೋರ್ಟ್ ಅಲ್ಲಿ ಅದರಲ್ಲಿ ಇರುವುದಿಲ್ಲ, ಎಲೆ ಯಾವಾಗ್ಲೂ ಹಿಂಗ್ ಕೆಳಗಡೆ ಬಾಗಿರುತ್ತೆ. ಅದೇ ಭತ್ತದ ಎಲೆಗಳು ನೇರವಾಗಿ ನಿಂತಿರುತ್ತೆ. ಇವುಗಳನ್ನ ನಾವು ರೈತರು ಅಥವಾ ಅಲ್ಲಿ ಕೂಲಿ ಕಾರ್ಮಿಕರು ಒಂದು ಅನುಭವದ ಮೇಲೆ ಅವನು ಏನ್ ಮಾಡ್ತಾರ, ಗಂಡು ಭತ್ತ ಮತ್ತು ಭತ್ತವನ್ನ ಪ್ರತ್ಯೇಕ ಮಾಡುವಂತದ್ದು ನಾವು ನೋಡಿದೀವಿ. ಇದು ಏನು ಅಂತಂದ್ರೆ ಸರ್ವೆ ಸಾಮಾನ್ಯವಾಗಿ ಈ ಕೆಸರು ಗದ್ದೆಯಲ್ಲಿ ಮಾಡುವಂತ ಒಂದು ಸಸಿ ಮಡಿ ತಯಾರಿಕೆ. ಇನ್ನ ಬಿತ್ತನೆ ಮಾಡಿದ ಒಂದು 15-20 ದಿವಸ ಇಲ್ಲಿ ಏನು ಅಂತಂದ್ರೆ ಈ ಹಳದಿ ಕಾಂಡ ಕೊರಕ ಅಥವಾ ಇದು ಅಂತೇಳಿ ಸುಳಿನು ಸ್ಟೆಮ್ ಬೋರರ್ ಅಥವಾ ಹಳದಿ ಕಾಂಡ ಕೊರಕದ ಒಂದು ಹುಳುಗಳ ತತ್ತಿಗಳನ್ನು ಇಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಬಿತ್ತನೆ ಮಾಡಿದ ಒಂದು 15 ಇನ್ನೇನು ಸಸಿ ಕೇಳಲಿಕ್ಕೆ ಇನ್ನೊಂದು 5-10 ದಿವಸ ಇದೆ ಅಂದ್ರೆ ಆ ಒಂದು ಟೈಮ್ ನಲ್ಲಿ ಕ್ಲೋರೋಫೈರಿಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಅದರ ಜೊತೆಗೆ 1 g ಬಾವಿಸ್ಟಿನ್ ಅನ್ನ ಬೆರೆಸಿಕೊಂಡು ಸಿಂಪರಣೆ ಮಾಡೋದ್ರಿಂದ ನಾವು ಉತ್ಕೃಷ್ಟವಾದ ರೋಗರಹಿತ ಸದೃಢವಾದ ಸಸಿಗಳನ್ನ ಬೆಳೆಸಲಿಕ್ಕೆ ಅವಕಾಶ ಇದೆ. ಮತ್ತು ನಾವು ಮುಖ್ಯ ಒಂದು ಜಮೀನಿನಲ್ಲಿ ನಾಟಿ ಮಾಡಿದಾಗ ಈ ಹುಳುಗಳಿಂದ ಬರುವಂತ ಏನು ಅಂತಂದ್ರೆ ಕಾಟವನ್ನು ಕೂಡ ನಮಗೆ ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಏನು ಅಂತಂದ್ರೆ ಅಚ್ಚುಕಟ್ಟು ಪ್ರದೇಶಕ್ಕೆ ಅಥವಾ ಈ ಡ್ಯಾಮಿಗೆ ಸಮೀಪ ಇರುವಂತ ರೈತರು ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ. ಎಲ್ಲಿ ನಾಲೆಯ ಮುಖಾಂತರ ನೀರು ಯಥೇಚ್ಛವಾಗಿ ಸಿಗುತ್ತೆ ಅಂತ ರೈತರು ಈ ಒಂದು ಪದ್ಧತಿಯಲ್ಲಿ ಸಸಿ ಮಡಿಯನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಭತ್ತ ಅಂತಿದ್ದಾಗೇನೆ ಬಹಳಷ್ಟು ವಿಚಾರಗಳು ಭೈರಪ್ಪನವರ ಮನದ ಮುಂದೆ ಬರುತ್ತೆ, ಆದ್ರೆ ಸಮಯ ಸಾಕಷ್ಟಿಲ್ಲ. ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕೇಳಿದ್ರು ತಮ್ಮಿಂದಲೇ ನೇರವಾಗಿ ಪಡ್ಕೋಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ತೀರಾ? ಖಂಡಿತವಾಗಿ ನನ್ನ ದೂರವಾಣಿ ಅಥವಾ ಮೊಬೈಲ್ ಸಂಖ್ಯೆ 8-7-2-2-1-8-6-0. ಇನ್ನೊಮ್ಮೆ 8-7-2-2-1-8-6-0. ಇನ್ನೊಂದ್ಸರಿ ಹೇಳ್ಬಿಡಿ ಭೈರಪ್ಪನವ್ರೆ. 8-7-2-2-1-8-6-0. ಒಳ್ಳೇದು ಭೈರಪ್ಪನವ್ರ, ಇದುವರೆಗೂ ಭತ್ತದ ಸುಧಾರಿತ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಕೇಶವ. ಇದುವರೆಗೆ ಭತ್ತದ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ರಾಗಿ ಬೇಸಾಯ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಜಯರಾಮಯ್ಯ ಅವರೊಂದಿಗಿನ ಮಾತುಕತೆಯನ್ನ ಪ್ರಸಾರ ಮಾಡ್ತೇವೆ. ಇದು ಇಂದಿನ ಕೃಷಿವಾಣಿ. ಮತ್ತೆ ಮುಂದಿನ ಕೃಷಿವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.